ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆರಂಭಗೊಂಡು ಸತತ 15 ವರ್ಷಗಳಿಂದ ಶೇಕಡ 100 ಫಲಿತಾಂಶದೊಂದಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆಂಗ್ಲ ಮಾಧ್ಯಮದಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಿರುವ ಏಕೈಕ ಶಾಲೆ. ಇಲ್ಲಿ ಪ್ರೀ ನರ್ಸರಿಯಿಂದ 9ನೇ ತರಗತಿವರೆಗೆ ದಾಖಲಾತಿ ಆರಂಭವಾಗಿದ್ದು ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ವ್ಯವಸ್ಥಾಪಕರು ನಾಟೋಳಂಡ ವಿಜು ದೇವಯ್ಯ 9448721240. ಸುದ್ದಿ ಜೊಂಪೆ, ಓದ್ತಿರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಸೋಮರ್ಪೇಟೆ ತಾಲೂಕು ಒಕ್ಕಲಿಗರ ಸಂಘ ಕಾಫಿ ಬೆಳೆಗಾರರ ಸಂಘದ ಕಡೆಯಿಂದ ಕಾಫಿ ತೋಟಗಳ ಮಣ್ಣು ಪರೀಕ್ಷೆ ಮತ್ತು ಮಾಹಿತಿ ಕಾರ್ಯಾಗಾರ ಇದೇ ತಾರೀಕು 27ಕ್ಕೆ ಒಕ್ಕಲಿಗರ ಸಮುದಾಯದ ಭವನದಲ್ಲಿ ನಡೆದಿದೆ. ಮಣ್ಣು ಪರೀಕ್ಷೆ ಮಾಡ್ರೆ ಮಣ್ಣು ಆರೋಗ್ಯದ ಬಗ್ಗೆ ಮಾಹಿತಿ ಸಿಕ್ಕಿದೆ. ಮಣ್ಣು ಪರೀಕ್ಷೆಯಲ್ಲಿ ತಕ್ಷಣ ಪಿಎಚ್ ಮೌಲ್ಯ ಸಿಕ್ಕಿದೆ. ರಸಗೊಬ್ಬರ ಲಘು ಪೋಷಕಾಂಶಗಳನ್ನ ಮಣ್ಣಿಗೆ ಹಾಕುವ ಬಗ್ಗೆ ಕಾಫಿ ಸಂಶೋಧನಾ ವಿಭಾಗದ ವಿಜ್ಞಾನಿಗ ಮಾಹಿತಿ ಕೊಟ್ಟವೆ. ಬೆಳೆಗಾರರು ತಮ್ಮ ಕಾಫಿ ತೋಟದ ಆರ್ಟಿಸಿ ಆಧಾರ್ ಕಾರ್ಡ್ ತಕೊಂಡು ಹಾಜರಾಕುತ್ತ ಬೆಳೆಗಾರರ ಅಧ್ಯಕ್ಷರು ತಿಳಿಸಿಯಳು. ಬ್ಯಾಸಿಗೆ ಸಮಯದಲ್ಲಿ ವಿದ್ಯುತ್ ಬಳಕೆ ಜಾಸ್ತಿಯಾಗಿದ್ದು ನಿನ್ನೆಯಿಂದ ಆರ್ಟಿಪಿಎಸ್ ಬಿಟಿಪಿಎಸ್ ಅಲ್ಲಿ ಉಷ್ಣ ವಿದ್ಯುತ್ ಉತ್ಪಾದನೆ ಗಣನೀಯ ಆಗಿ ಕಡಿಮೆ ಆಗಿದ್ದು ಸಮಸ್ಯೆನ ಸರಿ ಮಾಡ್ಕೊಂಬಕ್ಕೆ 8-10 ದಿನಗಳಾಗುವ ಸಂಭವ ಉಟ್ಟು ರಾಜ್ಯದ ಯಾವ ಭಾಗಲಿ ಮಳೆ ಬಿದ್ದರೂ ಪರಿಸ್ಥಿತಿ ಸುಧಾರಣೆ ಆದೆ. ಇದು ಹತ್ತಿರದ ಸಮಸ್ಯೆ ಆಗದೆ ಇಡೀ ರಾಜ್ಯದ ವ್ಯಾಪ್ತಿಗೆ ಒಳಪಟ್ಟುಟು ಗ್ರಾಹಕರು ಪರಿಸ್ಥಿತಿಯ ಗಂಭೀರತೆನ ತಿಳ್ಕೊಂಡು ಕಷ್ಟದ ಸಮಯದಲ್ಲಿ ಚೆಸ್ಕಾಂ ಇಲಾಖೆ ನೊಟ್ಟಿಗೆ ಸಹಕರಿಸುವಂಗೆ ಕೇಳಿಕೊಂಡಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಕಡೆಯಿಂದ ಅರೆಭಾಷೆ ಹಾಸ್ಯಲೇಖನ ಪೈಪೋಟಿ ನಡೆಸಿಕೆ ಉದ್ದೇಶಿಸಿಳು. ಹಾಸ್ಯಲೇಖನ ಶುರುವಿನ ಇನಾಮ 5,000, 2ನೇ ಬಹುಮಾನ 3,000, 3ನೇ ಇನಾಮ 2,000. ಬರ್ದು ಕಲ್ಸಿಕೆ May 10 ಕಡೆಯ ದಿನ ಆಗುಟ್ಟು ಜಾಸ್ತಿ ಮಾಹಿತಿ ಬೇಕಾರೆ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಕಾಫಿ ಕೃಪಾ ರಾಜಸೀಟ್ ರಸ್ತೆ ಮಡಿಕೇರಿ ಕೊಡಗು ಜಿಲ್ಲೆ ಇವರಿಂದ ಸಂಪರ್ಕಿಸಕೃತ ಅಕಾಡೆಮಿ ರಿಜಿಸ್ಟರ್ ಅವು ಕೇಳಿಕೊಂಡಳು. ಚೀಯಕ್ ಪೂವಂಡ ಕುಟುಂಬದವು ನಡೆಸಿದ ಹಗ್ಗ ಜಗ್ಗಾಟ ಪೈಪೋಟಿನ ಇಂದು ನಡೆದ ಫೈನಲ್ ಪೈಪೋಟಿಲಿ 16 ವರ್ಷದ ಮಕ್ಕಳ ವಿಭಾಗಲಿ ಅಜ್ಜಮಾಡ ಶುರುವಿನ ಇನಾಮು, ದೊಡ್ಡ ಪುಲಿಕೋಟು ಮುಕ್ಕಟ್ಟಿರ 2ನೇ ಇನಾಮು ಪಡೆದಳು. ಗಂಡು ಜನರ ವಿಭಾಗಲಿ ಹರಿಹರ ಮುಕ್ಕಟ್ಟಿರ 1ನೇ ಇನಾಮು, 2ನೇ ಇನಾಮನ ಚೀಯಕ್ ಪೂವಂಡ. ಹೆಣ್ಣು ಜನರ ವಿಭಾಗಲಿ ಕಾಂಡಂಡ 1ನೇ ಇನಾಮು, ಪುದಿಯೊಕ್ಕಡ 2ನೇ ಇನಾಮು ಪಡ್ಕೊಂಡಳು. ಹಂಗೆ ಈ ಹಬ್ಬ ಭಾರತೀಯ ಬುಕ್ ಆಫ್ ರೆಕಾರ್ಡ್ಲಿ ಸ್ಥಾನ ಪಡೆದುಟು ಬರುವ ವರ್ಷ ಈ ಹಬ್ಬನ ಚೀಯಂಡಾನೆಯ ಮುಂಡ್ಯೋಳಂಡ ಕುಟುಂಬದವು ವಿರಾಜಪೇಟೆಯಲ್ಲಿ ನಡೆಸುವತ್ತ ಗೊತ್ತಾವುಟು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಕಡೆಯಿಂದ April 27ರಂದು ಹೊತ್ತಾರೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಗೆ ಮುಟ್ಟ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ನೇರ ಆಗಿ ಸಂದರ್ಶನ ನಡೆದಿದೆ. ಈ ಸಂದರ್ಶನದಲ್ಲಿ ಬೆಂಗಳೂರು ಇವು ತಮ್ಮ ಸಂಸ್ಥೆಗೆ ಖಾಲಿ ಇದ್ದ ಚಾಕ್ರಿಗೆ ನೇಮಕಾತಿ ಮಾಡಿಕೊಂಡವೆ. SSLC, PUC, ITI, ಡಿಪ್ಲೊಮೋ ಪದವಿ ಹಂಗೆ ಸ್ನಾತಕೋತ್ತರ ಪದವಿ ವಿದ್ಯಾರ್ಹತೆ ಹೊಂದಿದ ಅಭ್ಯರ್ಥಿಗ ಭಾಗವಹಿಸಿ ಉದ್ಯೋಗದ ಸಹಾಯನ ಪಡ್ಕನಕ ಅಭ್ಯರ್ಥಿಗ ಮೂಲ ದಾಖಲಾತಿಯೊಟ್ಟಿಗೆ ಅನುಭವ ಪ್ರಮಾಣ ಪತ್ರ ಹಂಗೆ ಸ್ವವಿವರಗಳೊಟ್ಟಿಗೆ ಹಾಜರಾಗುವಂಗೆ ಜಿಲ್ಲಾ ಉದ್ಯೋಗಾಧಿಕಾರಿ ಮಂಜುನಾಥ್ ಅವು ತಿಳಿಸಿಯಳು. 2026-27 ಸಾಲಿನ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ 20 ಅಂಶಗಳ ಕಾರ್ಯಕ್ರಮ ಸೇರಿದಂಗೆ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ, ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿಗ NS ಬೋಸರಾಜ್ ಅವರ ಅಧ್ಯಕ್ಷತೆಯಲ್ಲಿ May 5ರಂದು 10:30 ಗಂಟೆಗೆ ಕೊಡಗು ಜಿಲ್ಲಾ ಪಂಚಾಯತ್ ಸಭಾಬಾಡಿಲಿ ನಡೆದಿದೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಇವರ ಕಡೆಯಿಂದ ಕರ್ನಾಟಕ ರಾಜ್ಯಾದ್ಯಂತ July 11ರಂದು ರಾಷ್ಟೀಯ ಲೋಕ್ ಅದಾಲತ್ ನಡೆದಿದೆ. ಸಾರ್ವಜನಿಕರು ತಮ್ಮ ವ್ಯಾಜ್ಯ ಪೂರ್ವ ಹಂಗೆ ನ್ಯಾಯಾಲಯದಲ್ಲಿ ಬಾಕಿ ಇದ್ದ ಪ್ರಕರಣಗಳಲ್ಲಿ ಬೇಗನೆ ರಾಜಿ ಮೂಲಕ ಪರಿಹಾರ ಪಡ್ಕನಕ ಜಾಸ್ತಿ ಮಾಹಿತಿ ಬೇಕಾರೆ ಬೆಂಗಳೂರು ಸಹಾಯವಾಣಿ ಸಂಖ್ಯೆ 1800-425-9900 ಕೊಡಗು ಜಿಲ್ಲೆನ ಸಂಪರ್ಕಿಸುವ ಹಂಗೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮಾಹಿತಿ ಕೊಟ್ಟಳು. 2026-27 ಸಾಲಿನ ಶೈಕ್ಷಣಿಕ ಸಾಲಿನ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಲಿ ಕೊಡಗು ಜಿಲ್ಲೆಯಲ್ಲಿ ಚಾಕ್ರಿ ಮಾಡುತ್ತಿದ್ದ ಮೊರಾರ್ಜಿ ದೇಸಾಯಿ ಪದವಿಪೂರ್ವ ಕಾಲೇಜು ಅಟಲ್ ಬಿಹಾರಿ ವಾಜಪೇಯಿ ಪದವಿಪೂರ್ವ ಕಾಲೇಜುಗಳಿಗೆ ಶುರುವಿನ ಪಿಯುಸಿ ವಿಜ್ಞಾನ ವಿಭಾಗದ ಪ್ರವೇಶಕ್ಕೆ ಅವಕಾಶ ಉಟ್ಟು ಅರ್ಹ ವಿದ್ಯಾರ್ಥಿಗ ಅರ್ಜಿನ ಆನ್ಲೈನ್ ಮೂಲಕ ವೆಬ್ಸೈಟ್ಲಿ April 21ರೊಳಗೆ